ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಕೃಷಿಕ ಬಾಂಧವರೇ, ಈಗ ಕೇಳಿ ಸಿರಿಧಾನ್ಯ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಆದರಿಕಟ್ಟೆ ಗ್ರಾಮದ ಕೃಷಿಕ ಎಸ್ ಅಭಿಷೇಕ್ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕಿನ ಆದ್ರಿಕಟ್ಟೆಯ ಅಭಿಷೇಕ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಿರಿಧಾನ್ಯಗಳನ್ನ ಸಾಕಷ್ಟು ಬೆಳೆದು ಮತ್ತೆ ಬೇರೆ ಕಡೆಯಿಂದ ಕೊಂಡು ಸಾಕಷ್ಟು ಇದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಉಪಕಸಬಾಗಿ ಹೈನುಗಾರಿಕೆಯನ್ನು ಸಹ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಅಭಿಷೇಕ್ ಅವರೇ. ನಮಸ್ತೆ ಅಭಿಷೇಕ್ ಅವರೇ, ಹೇಳಿ, ಈ ಕೃಷಿ ನಿಮಗೆ ಎಷ್ಟು ವರ್ಷದಿಂದ ಗೊತ್ತು? ನಾನು ಸುಮಾರು ಗ್ರಾಜುಯೇಷನ್ ಆದ ನಂತರ 3 ವರ್ಷದಿಂದ ಕೃಷಿಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಕಂಪ್ಲೀಟ್ ಆಗಿ. ಮೊದಲಿಂದನು ತಂದೆ ತಾಯಿ ಮಾಡ್ತಿದ್ದೆಲ್ಲ ನೋಡ್ತಾ ಇದ್ವಿ, ಬಟ್ ಫುಲ್ ಟೈಮ್ ಆಗಿ ಒಂದು 3 ಇಯರ್ಸಿಂದ ಇನ್ವಾಲ್ವ್ ಆಗಿದ್ದೀನಿ. ನೀವು ವಿದ್ಯಾಭ್ಯಾಸ ಅಂತಂದ್ರೆ ಎಲ್ಲೇ ತನಕ ಮಾಡ್ಕೊಂಡಿದ್ರ? ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ, ಅದಾದ ನಂತರ ಕೃಷಿಯಲ್ಲಿ ಭಾಗವಹಿಸ್ಕೊಂಡಿದ್ದೀನಿ. ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದ್ವಿ ಅಂತ ಹೇಳಿದ್ರೆ, ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿದ್ವಿ ಅಂತ ಹೇಳಿದ್ರೆ, ಯಾಕೆ ಯಾವುದೇ ಒಂದು ವೃತ್ತಿಗೆ ಹೋಗದೆ ಈ ಒಂದು ಕೃಷಿ ವೃತ್ತಿಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ಇಲ್ಲ, ನಮ್ಮ ಮೊದಲಿಂದನೂ ಕೂಡ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದಿದ್ದರಿಂದ, ಮತ್ತೆ ನಮ್ಮ ತಂದೆ ತಾಯಿಗಳು ಕೂಡ ಅವರು ಮೊದಲಿಂದನೂ ಕೃಷಿಯಲ್ಲಿ ಪೂರ್ತಿಯಾಗಿ ಭಾಗವಹಿಸಿದ್ರು. ಸೊ ಅದರಿಂದ ಒಂದು ಇಂಟ್ರೆಸ್ಟ್ ಡೆವಲಪ್ ಆಗಿ ಎಜುಕೇಷನ್ ಆದ ನಂತರ ನಾನು ಕೂಡ ಎಲ್ಲೂ ಒಂದು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಡೆವಲಪ್ ಮಾಡಬೇಕು. ಸೊ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಮತ್ತು ರೂರಲ್ ಏರಿಯಾಸಲ್ಲಿ ಕೂಡ ಒಂದು ಎಂಪ್ಲಾಯ್ಮೆಂಟ್ನ ಡೆವಲಪ್ ಮಾಡಬೇಕು ಅನ್ನೋದ್ರಿಂದ ನಾನು ಅಗ್ರಿಕಲ್ಚರ್ಗೆ ಇನ್ವಾಲ್ವ್ ಆದೆ. ಈಗ ಇಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಂಥವ್ರು ನೀವು ದಿಢೀರ್ನೆ ಈ ಒಂದು ಕೃಷಿ ವೃತ್ತಿಗೆ ಬಂದಿರಲ್ಲ, ಕೃಷಿಯಲ್ಲಿ ಏನು ಒಂದು ಸಾಧನೆ ಮಾಡಬೇಕಂತ ನಿಮ್ಮ ಗುರಿ ಇದೆ? ಮೊದಲನೇದಾಗಿ ನನಗೆ ಹೈನುಗಾರಿಕೆ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಕಮರ್ಷಿಯಲ್ ಇದ್ರ ತರನು ಕೂಡ ಒಂದು ಆದಾಯನ ಹೆಚ್ಚಾಗಿ ಮಾಡೋದ್ರಿಂದ, ಮೊದ್ಲು ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಗ್ರಿಕಲ್ಚರ್ ವ್ಯವಸಾಯ ಅಂತಂದ್ರೆ ಅಷ್ಟು ಆದಾಯ ಇಲ್ಲ. ಸೊ ಎಲ್ಲರೂ ಕೂಡ ಸಿಟಿ ಕಡೆ ಹೋಗ್ತಾ ಇರೋದ್ರು ಈ ತರದನ್ನ ನೋಡಿದಾಗ. ಸೊ ಮೂಲತಃ ಏನು ಡೆವಲಪ್ಮೆಂಟ್ ಇದೆ, ಸೊ ಹಳ್ಳಿಯಲ್ಲಿ ಜನನೇ ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಅವರಿಗೂ ಕೂಡ ಇದರಲ್ಲಿ ಇದೆ ಆದಾಯ ಇದೆ ಮಾಡಬೇಕು ನಾವು ಅನ್ನೋದನ್ನ ತಿಳಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಮೋಟಿವ್ ಆಗಿತ್ತು. ಅಂದ್ರೆ ಕೃಷಿಯಲ್ಲಿ ಆದಾಯ ಇದೆ ಅಂತ ಹೇಳಿ ತಿಳಿದುಕೊಂಡು ನಾನು ಕೃಷಿ ರೀತಿಗೆ ಬಂದಿದೀವಿ ಅಂತ ಹೇಳಿದ್ರ, ಕೃಷಿಯಲ್ಲಿ ಯಾವ ರೀತಿ ಆದಾಯ ಇದೆ ಅಂತ ಹೇಳ್ತೀರ? ಇವಾಗ ಮೊದ್ಲಿನ ತರ ಮೊದ್ಲಿನ ಕೃಷಿನ ಅಭ್ಯಾಸಕ್ಕೂ ಇವಾಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೊದ್ಲು ಬರೀ ಮನುಷ್ಯರಿಂದಾನೆ ಮಾಡ್ತಾ ಇದ್ರು, ಇವಾಗ ತುಂಬಾ ಮಷಿನರೀಸ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಸೊ ಅಲ್ಲಿಂದ ಲೇಬರ್ ಕಾಸ್ಟ್ ಅನ್ನ ಕಡಿಮೆ ಮಾಡ್ತಾ ಇದೀವಿ. ಸೊ ಈ ತರದ ಒಂದು ಕೃಷಿಯಲ್ಲಿ ಪ್ರಾಕ್ಟೀಸ್ ಅಂದ್ರೆ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ ಮಾಡೋದ್ರಿಂದ, ಸೊ ಅದನ್ನ ಅವಲಂಬಿಸೋದ್ರಿಂದ ಹೊಸ ಹೊಸ ತಂತ್ರಜ್ಞಾನದ ಆವಿಷ್ಕಾರ ಆಗ್ತಾ ಇದೆ. ಇವಾಗ ಮಷಿನರೀಸ್ ಆಗಿರ್ಬೋದು, ಸೊ ಈ ತರದ ಮಾಡೋದ್ರಿಂದ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇವಾಗ ನಮ್ಗೆ ಹವಾಮಾನ ವೈಪರೀತ್ಯ ಕೂಡ ಮೊದಲೇ ಗೊತ್ತಾಗುತ್ತೆ, ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾರೆ ವೆದರ್ ಫೋರ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಗಳಿಂದ. ಸೊ ಇದನ್ನೆಲ್ಲ ನೋಡಿಕೊಂಡು ಸೊ ನಾವು ಅದೇ ತಕ್ಕನಾಗಿ ಬೆಳೆಗಳನ್ನ ಮಾಡೋದ್ರಿಂದ ಸೊ ನಮ್ಗೆ ಯಾವ್ದ್ರಲ್ಲಿ ನಷ್ಟ ಆಗುತ್ತೆ ಯಾವ್ದ್ರಲ್ಲಿ ಲಾಭ ಆಗ್ಬೋದು ಅಂತ ಮೊದ್ಲೇನೆ ಒಂದು ಪ್ರೆಡಿಕ್ಷನ್ ಇರೋದ್ರಿಂದ ಸೊ ಅದು ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಈಗ ಕೃಷಿ ವೃತ್ತಿಗೆ ಬಂದಿರಲ್ಲ, ಈಗ ನಿಮ್ಮ ಒಂದು ಕೃಷಿ ಜಮೀನು ಎಷ್ಟಿದೆ? ಸೊ ನಮ್ದು ಸುಮಾರು ಒಂದು 5-6 ಎಕರೆ ಜಮೀನು ಇದೆ. ಸೊ ಅದರಲ್ಲಿ ನಾವು ತೆಂಗು ಬೆಳೀತಾ ಇದೀವಿ, ಸೊ ಅದ್ರ ಜೊತೆ ಮತ್ತೆ ಸಿರಿಧಾನ್ಯಗಳನ್ನ ಕೂಡ ಬೆಳೀತಾ ಇದೀವಿ. ಈಗ ಮುಖ್ಯವಾಗಿ ಈ ಸಿರಿಧಾನ್ಯಗಳು ಅಂತಂದ್ರೆ ಯಾವ ಯಾವ ಸಿರಿಧಾನ್ಯಗಳನ್ನ ನಿಮ್ಮ ಒಂದು ಕೃಷಿಯಲ್ಲಿ ಬೆಳೀತಾ ಇದ್ದೀರ? ನಾವು ಸಾವೆ ಜಾಸ್ತಿ ಬೆಳಿತೀವಿ. ಸೊ ಫಸ್ಟ್ ಮೊದ್ಲಿಂದನೂ ಕೂಡ ಸಾವೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರೋದ್ರಿಂದ ಸೊ ಇವತ್ತಿಗೆ ಕೂಡ ಸಾವೆನೇ ಜಾಸ್ತಿ ಬೆಳೆಯೋದು. ಸೊ ಬೇರೆ ಮೌಲ್ಯವರ್ಧಕ ಮಾಡ್ಬೇಕಾದ್ರೆ ನಾವು ಬೇರೆ ಕಡೆಯಿಂದ ಖರೀದಿಸ್ಬಿಟ್ಟು ಅದನ್ನ ಪ್ರೊಸೆಸ್ ಮಾಡ್ತೀವಿ. ಯಾಕೆ ಅನಿಸ್ತು ನಿಮಗೆ ಸಾಕಷ್ಟು ಸಿರಿಧಾನ್ಯಗಳಿಂದ ಕೊಂಡು ನಾವು ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ಬೇಕಂತ? ಇವಾಗ ಏನಾಗಿದೆ, ಸಿರಿಧಾನ್ಯಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇದೆ. ಸೊ ಇವತ್ತು ಬೇರೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ವಯಸ್ಸಾಗಿರೋರಿಗಾಗಿರ್ಬೋದು, ಬಿ ಪಿ, ಶುಗರ್ ಈ ತರದ ಏನಿದೆ ಅದರಲ್ಲಿ ಅವಾಯ್ಡ್ ಮಾಡ್ತಕ್ಕಂಥ ಅಂಶ ಏನಿದೆ, ಮಿನರಲ್ಸ್ ಆಗಿರ್ಬೋದು, ಈ ತರದ ಥಿಂಗ್ಸ್. ಸೊ ಮತ್ತೆ ಅದಲ್ದಲೆ ನಮ್ಮ ಸರ್ಕಾರ ಇವತ್ತು ಕೂಡ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ತಾ ಇದೆ. ಸೊ ಪ್ರೋತ್ಸಾಹ ಧನ ಆಗಿರ್ಬೋದು, ಸಿರಿಧಾನ್ಯನ ಪ್ರೊಸೆಸ್ ಮಾಡ್ಲಿಕ್ಕೆ ಎಷ್ಟು ಸಹಕಾರ ಬೇಕೋ ಅಷ್ಟನ್ನು ಕೂಡ ಕೊಡ್ತಾ ಇರೋದ್ರಿಂದ ಸೊ ಅದು ಬೆಟರ್ ಅನ್ಸ್ಬಿಟ್ಟು ನಾವು ಆ ಕಡೆ ಇದ್ ಮಾಡ್ತೀವಿ. ಈಗ ಸಾಕಷ್ಟು ರೈತರ ಒಂದು ಅನಿಸಿಕೆ ಇದೆ ಅಂದ್ರೆ ಸಿರಿಧಾನ್ಯಗಳನ್ನ ಬೆಳೆಯಬಹುದು ಸಾಕಷ್ಟು ಇಳುವರಿ ಬರಲ್ಲ ಅಂತ ಒಂದು, ಆಮೇಲೆ ಸಿರಿಧಾನ್ಯಗಳನ್ನ ಕಟಾವು ಮಾಡೋದು ಅನ್ನ ಕನಸಿಗೆ ಅಂತಂದ್ರೆ ಈ ಒಂದು ಕಾಳುಗಳನ್ನ ಬೇರ್ಪಡಿಸೋದು ಇದೆಲ್ಲ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅಂತದ್ರಲ್ಲೂ ನೀವು ಇದರಲ್ಲಿ ಯಾವ ರೀತಿ ಒಂದು ಯಶಸ್ಸನ್ನ ಪಡ್ಕೊಂಡಿದ್ದೀರಾ? ಹೌದು ಖಂಡಿತ, ಯಾಕೆಂದ್ರೆ ಇವತ್ತು ಹಳ್ಳಿ ಕಡೆ ಸ್ವಲ್ಪ ಲೇಬರ್ಸ್ ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ, ಮೊದ್ಲಿನ ತರ ಸಿಗ್ತಾ ಇಲ್ಲ ಜನಗಳು ಕೂಡ. ಸೊ ಅದಕ್ಕೆಲ್ಲ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಈಗ ಪ್ರೊಸೆಸಿಂಗ್ ಕಂಪ್ಲೀಟ್ಲಿ ಕಟಾವ್ ಮಾಡೋದಕ್ಕೆ ಸ್ವಲ್ಪ ನಮ್ಗೆ ಮ್ಯಾನ್ಯಲಿ ನಾವು ಮನುಷ್ಯರನ್ನ ಬಳಸ್ಕೊಂಡ್ರು ಕೂಡ, ಪ್ರೊಸೆಸಿಂಗ್ ಮಾತ್ರ ಕಂಪ್ಲೀಟ್ಲಿ ನಾವು ಮಷಿನರೀಸ್ನ ಅದ್ರ ಮೇಲೆ ಅವಲಂಬಿತವಾಗ್ಬಿಟ್ಟಿದೀವಿ. ಸೊ ಅಲ್ಲಿ ಯಾವ್ದೇ ರೀತಿಯಾದಂತ ನಾವು ಮ್ಯಾನ್ಯಲ್ ಪವರ್ ನ ಯೂಸ್ ಮಾಡಲ್ಲ. ಕಟಾವ್ಗೆ ಕೂಡ ಮಷಿನರೀಸ್ನ ಯೂಸ್ ಮಾಡ್ತೀವಿ, ಟ್ರಾಕ್ಟರ್ಸ್ ಆಗಿರ್ಬೋದು, ಈ ಕಟರ್ಸ್ ಎಲ್ಲ ಬಂದಿದೆ. ಸೊ ಅದಾದ್ಮೇಲೆ ಕಣದಲ್ಲಿ ಸ್ವಲ್ಪ ನಮಗೆ ಮನುಷ್ಯರ ಅವಶ್ಯಕತೆ ಇದೆ, ಬಿಟ್ಟರೆ ಇನ್ ಮಿಕ್ಕಿದ ಕಡೆ ಎಲ್ಲ ನಾವು ಆದಷ್ಟು ಮಷಿನರೀಸ್ನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಡೆ ಅವಲಂಬಿಸ್ಕೊಂಡಿದೆ. ಈಗ ನೀರಾವರಿಯಲ್ಲಿ ಬೆಳಿತಾರೆ ನೀವು, ಏನು ಮಳೆ ಆಶ್ರಿತವಾಗಿ ಬೆಳೀತಾ ಇದ್ದೀರಾ? ನಾವೆಲ್ಲ ಮಳೆ ಆಶ್ರಿತವಾಗಿ ಬೆಳೀತಾ ಇರೋದು, ತೆಂಗು ಇದಕ್ಕೆ ಮಾತ್ರ ನೀರು ಬೋರ್ವೆಲ್ ಇಂದ ನೀರು ಬಿಡೋದು ಅಷ್ಟೇ. ಈಗ ನೀವು ಸಾಕಷ್ಟು ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ರಿ ಈ ಒಂದು ಸಿರಿಧಾನ್ಯಗಳಲ್ಲಿ. ಈಗ ನೀರಾವರಿ ಇದೆ ಅಂತ ಹೇಳಿದ್ರ, ವರ್ಷದ ಎಲ್ಲಾ ಕಾಲದಲ್ಲೂ ಬೆಳಿಬೋದಲ್ಲ? ಎಲ್ಲ ಕಾಲದಲ್ಲೂ ಬೆಳಿಬಹುದು, ಆದ್ರೆ ಏನಾಗುತ್ತೆ ತುಂಬಾ ಬಿಸಿಲಾಗಿರ್ಬೋದು, ಈ ತರದ ಹವಾಮಾನ ವೈಪರೀತ್ಯ ಇದ್ದಾಗ ನಾವು ಕಂಟಿನ್ಯೂಸ್ ಆಗಿ ಕೊಡಕ್ ಆಗಲ್ಲ, ಇಳುವರಿ ಬರೋದಿಲ್ಲ ಹಾಗೆ ಈ ತರದ್ರಿಂದ. ಸೊ ಈಗಿದ್ರು ತುಂಬಾ ಕಡೆ ಜನ ಬೆಳೀತಾ ಇರ್ತಾರೆ. ಸೊ ನಮ್ಮಲ್ಲಿ ಎಷ್ಟು ಅವೈಲೇಬಿಲಿಟಿ ಇದೆ ಅದನ್ನ ಮಾತ್ರ ಬೆಳ್ಕೊಂಡು ಇನ್ ಮಿಕ್ಕಿದ್ದನ್ನ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಪ್ರತಿ ವರ್ಷ ಎಷ್ಟು ಕ್ವಿಂಟಲ್ ಸಿರಿಧಾನ್ಯ ಬೆಳೀತೀರಾ? ಅದರಲ್ಲಿ ಏನೇನು ಒಂದು ಮೌಲ್ಯವರ್ಧಿತ ಉತ್ಪನ್ನವಾಗಿ ಮಾಡಿ ಮಾರಾಟ ಮಾಡ್ತಾ ಇದೀರಾ? ಸೊ ನಾವು ಸುಮಾರು 3-4 ಎಕರೆಯಲ್ಲಿ ಬೆಳೀತಾ ಇದೀವಿ. ಸೊ ಏನಿಲ್ಲ ಅಂತಂದ್ರು ಎಕರೆಗೆ ಒಂದು 6 ಸಿರಿಧಾನ್ಯನ ಬೆಳೀತಾ ಇದೀವಿ. ಸೊ ಅದರಲ್ಲಿ ನಾವು ಏನು ಮತ್ತೇನು ಬೈ ಪ್ರಾಡಕ್ಟ್ಸ್ ನ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಸಿರಿಧಾನ್ಯದ ಅವಲಕ್ಕಿಗಳನ್ನ ಮಾಡ್ತಾ ಇದೀವಿ, ಸಾವೆಯಿಂದ ಅವಲಕ್ಕಿ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಸಾವೆಯ ಅಕ್ಕಿ ಮಾಡ್ತಾ ಇದೀವಿ, ಅಕ್ಕಿನ ಬೇಯಿಸಿ ಬಿಟ್ಟು ಅದನ್ನ ಪ್ರೊಸೆಸಿಂಗ್ ಮಾಡಿ ಪ್ಯಾಕ್ ಮಾಡ್ತಾ ಇದೀವಿ. ಸೊ ಸದ್ಯಕ್ಕೆ ನಾವು ಇದು ಎರಡು ಮಾಡ್ತಾ ಇದೀವಿ, ಅವಲಕ್ಕಿ ಮಾಡ್ತಾ ಇದೀವಿ ಮತ್ತೆ ಸಾವೆ ಅಕ್ಕಿ ಸಾವಕ್ಕಿ ಆಗಿ ಮಾಡ್ತಾ ಇದೀವಿ. ಸಾವಕ್ಕಿಯಲ್ಲಿ ಈ ರೀತಿಯಾದಂತ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ಬೇಕಂತಂದ್ರೆ ಒಂದು ತರಬೇತಿ ಬೇಕಾಗುತ್ತೆ, ಅಂದ್ರೆ ಆ ತರಬೇತಿಯನ್ನ ಎಲ್ಲಿ ಪಡ್ಕೊಂಡಿರಿ? ಸಾವಕ್ಕಿ ಅನ್ನೋದು ಮೊದ್ಲಿಂದನೂ ಕೂಡ ಮನೆಯಲ್ಲಿ ಅಥವಾ ನಮ್ಮ ಹಿರಿಯರಿಂದ ಅದು ಮಾಡ್ತಾ ಇದ್ರು, ಅದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಏನು ಅಷ್ಟು ನಮ್ಗೆ ಇದಾಗ್ಲಿಲ್ಲ. ಸೊ ಅವಲಕ್ಕಿ ಅನ್ನೋದೇನಿದೆ ಅದನ್ನ ಬೇರೆ ತಂತ್ರಜ್ಞಾನದಿಂದ, ಯೂಟ್ಯೂಬ್ ಆಗಿರ್ಬೋದು, ಇಂಟರ್ನೆಟ್ ನ ಸಹಾಯದಿಂದ ಬೇರೆ ಕಡೆ ತುಂಬಾ ಕಡೆ ಇದನ್ನೆಲ್ಲ ಪ್ರೊಸೆಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ನಾವು ಅದನ್ನೇ ಸ್ವಲ್ಪ ಫಾಲೋ ಮಾಡಿಕೊಂಡು ನಮ್ಮ ಪೇರೆಂಟ್ಸ್ ಇಂದ ಅಥವಾ ಹಿರಿಯರಿಂದ ಕೂಡ ಸ್ವಲ್ಪ ಗೈಡ್ಲೈನ್ಸ್ ನ ತಗೊಂಡು ಸೊ ಹಂಗೆ ಪ್ರಾಕ್ಟೀಸ್ ಮಾಡಿದ್ವಿ. ಫಸ್ಟ್ ಮೊದಲೇ ಫಸ್ಟ್ ಸ್ಟೆಪ್ ಇಟ್ಟಾಗ ನಮಗೆ ಸ್ವಲ್ಪ ಕಷ್ಟ ಆಯ್ತು. ಸೊ ಅದೇ ಪ್ರಾಕ್ಟೀಸ್ ಆದ್ಮೇಲೆ ಸ್ವಲ್ಪ ಇವಾಗ ಸ್ವಲ್ಪ ಸುಲಭ ಆಗಿದೆ. ಈಗ ಸಾವಕ್ಕಿಯನ್ನ ಬೇಯಿಸಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರ, ಇದರ ಮುಖ್ಯ ಉದ್ದೇಶ ಏನು? ಈಗ ಸಾಕಷ್ಟು ಅಕ್ಕಿಯನ್ನ ಬೇರ್ಪಡಿಸಿ ಮಾರಾಟ ಮಾಡೋಂಥದ್ದನ್ನ ನೋಡಿದೀವಿ. ಸಾವಕ್ಕಿಯನ್ನ ನಾವು ತಗೊಳ್ಬೇಕಾದ ಸೇವಿಸ್ತೀವಿ ಅಂತಂದ್ರೆ ಅದನ್ನ ಕುಸಿದ ಅಕ್ಕಿ ಅಂತಾನೆ ಹೇಳಿ ಇದ್ ಮಾಡ್ತಾರೆ. ಸೊ ಏನಾಗುತ್ತೆ ಅಂತಂದ್ರೆ ಜನಕ್ಕೆ ಅದಷ್ಟು ವಿಂಗಡಿಸಿ ಅದನ್ನ ಬೇಯಿಸಿ ಇದ್ ಮಾಡೋ ಅಷ್ಟು ಟೈಮ್ ಆಗಿರ್ಬೋದು ಅಥವಾ ಅದನ್ನ ಮಾಡೋ ವಿಧಾನ ಆಗ್ಲಿ ಜನಕ್ಕೆ ಇವತ್ತಿನ ಜನಕ್ಕೆ ತಿಳಿದಿಲ್ಲ, ಯಾಕೆಂದ್ರೆ ಇವಾಗಿನ ಒಂದು ಇದಿರೋದ್ರಿಂದ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ಅದನ್ನ ಬೇಯಿಸಿರೋದನ್ನ ಡೈರೆಕ್ಟ್ ಒಂದ್ಸರಿ ನಾವು ಬೇಯಿಸ್ಬಿಟ್ಟು ಒಣಗಿಸಿ ಪ್ಯಾಕ್ ಮಾಡಿಕೊಟ್ರೆ ಸೊ ಅವರಿಗೆ ಡೈರೆಕ್ಟ್ ರೆಡಿಯಾಗಿನೇ ಅನ್ನ ಮಾಡೋ ತರ ಇದಾಗುತ್ತೆ. ಆ ತರ ಸೇವನೆ ಮಾಡೋದ್ರಿಂದ ಅದರಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶ ಆಗಲಿ ಯಾವುದೇ ರೀತಿಯಾಗಿ ಮದ್ಯದ ಕಳೆದಲ್ಲೇ ಕಳೆದು ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನ ಪ್ರೊಸೆಸ್ ಮಾಡ್ತಾ ಇರೋದು. ಈಗ ಸಾಕಷ್ಟು ಈ ತರ ನೀವು ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಿರಲ್ಲ, ಈಗ ಪ್ಯಾಕೆಟ್ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಈಗ ಗುಣಮಟ್ಟದ ಒಂದು ಪ್ಯಾಕೆಟ್ ಇರಬೇಕು, ಜೊತೆಗೆ ಪರವಾನಗಿನೂ ಪಡೆದಿರಬೇಕು. ಹೌದು, ಪರವಾನಿಗೆ ಕೂಡ ಶ್ರೀಶಕ್ತಿ ಮಹಿಳಾ ಸಂಘದ ಕಡೆಯಿಂದ ನಮ್ಗೆ ಇದನ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಮತ್ತೆ ನಾವು ಒಂದು 1/2 ಕೆಜಿ ಮತ್ತೆ 1 ಕೆಜಿ ಪ್ಯಾಕೆಟ್ ಈ ತರದನ್ನ ಮಾಡ್ತೀವಿ. ಸೊ ಅದ್ರ ಕ್ವಾಲಿಟಿ ಈ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಆಗಿ ನೋಡ್ಕೊಳ್ತಾ ಇದೀವಿ. ಸೊ ಅದ್ ನೋಡ್ಕೊಂಡು ಪರವಾನಿಗೆ ಕೂಡ ತಗೊಂಡಿದ್ದಾರೆ. ಈಗ ಸಾಕಷ್ಟು ಇವತ್ತಿನ ದಿನದಲ್ಲಿ ಗ್ರಾಹಕರು ಈಗ ನೀವು ಯಾವುದೇ ಒಂದು ಉತ್ಪನ್ನ ಮಾಡಿದ್ರಂದ್ರೆ ಒಪ್ಕೊಳ್ಳೋಕೆ ಅಷ್ಟು ಸುಲಭ ಅಲ್ಲವಾ? ಈಗ ಸಾಕಷ್ಟು ಅದು ಗುಣಮಟ್ಟ ಇರಬೇಕು. ಹೌದಾ, ಇದ್ರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಒಂದು ನಂಬಿಕೆ ಇದೆಯಾ ಗ್ರಾಹಕರು ತಗೊಳ್ತಾರೆ ಅಂತ ಹೇಳಿ? ಹೌದು, ಖಂಡಿತ ಇದೆ. ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಹಣಕ್ಕಿನ ಆರೋಗ್ಯ ಮುಖ್ಯ ಅನ್ನೋದು ಏನಿದೆ. ಸೊ ಬೇರೆ ಇವಾಗ ನಮ್ಗೆ ಮಾರ್ಕೆಟ್ ಅಲ್ಲಿ ಕಡಿಮೆದು ಸಿಗುತ್ತೆ, ಜಾಸ್ತಿ ವೆಚ್ಚದ್ದು ಒಂದು ಸಿಗುತ್ತೆ. ಅದರಲ್ಲಿ ನಾವು ಆರೋಗ್ಯಕರವಾಗಿದ್ದು ಏನ ಸೇವಿಸ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾವೇನು ಅವ್ರಿಗೆ ಇದ್ ಮಾಡ್ತಾ ಇದೀವಿ, ಸೊ ಮೊದಲನೇದಾಗಿ ಜನಗಳಿಗೆ ಸಿರಿಧಾನ್ಯ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ಇವಾಗ ಸರ್ಕಾರ ಕೂಡ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ನ ಡೆವಲಪ್ ಮಾಡ್ತಿರೋದ್ರಿಂದ ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇದೆ. ನಾವು ಕೂಡ ಅದರ ಫಸ್ಟ್ ಕೆಲವೊಂದು ಸ್ಯಾಂಪಲ್ ನ ಅವ್ರಿಗೆ ಕೊಡೋದಾಗಿ, ಅವರಿಗೆ ಅದರ ಒಂದು ಫೀಡ್ಬ್ಯಾಕ್ ನ ತಗೊಳೋದು, ಅವರಿಗೆ ಅದು ಯಾವ ರೀತಿ ಅನಿಸ್ತಾ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ನಾವು ಕೂಡ ಕಂಟಿನ್ಯೂಸ್ ಆಗಿ ಅದೊಂದು ಇಂಪ್ರೂವ್ಮೆಂಟ್ ಗೆ ಟ್ರೈ ಮಾಡ್ತಾ ಇದೀವಿ. ಸಾಕಷ್ಟು ಸರ್ಕಾರದ ಸೌಲಭ್ಯಗಳಾದವೆ ಅಂದ್ರೆ ಈ ಒಂದು ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ. ನಿಮ್ಮ ಒಂದು ಹೊಸದುರ್ಗ ಕೃಷಿ ಇಲಾಖೆಯಿಂದ ಏನೇನೊಂದು ಸೌಲಭ್ಯಗಳನ್ನ ಪಡ್ಕೊಂಡಿದ್ದೀರಾ? ಹೆಕ್ಟೇರ್ ಗೆ ಒಂದು ನಿಗದಿತವಾದ ಒಂದು ಅಮೌಂಟ್ ಅನ್ನ ಕೂಡ ಅವರು ಮಾಡಿದ್ದಾರೆ. ಸೊ ಅದರಲ್ಲಿ ಕೂಡ ನಮ್ಗೆ ಸಹಾಯಧನ ಆಗಿರ್ಬೋದು ಮತ್ತೆ ಬೆಳೆ ವಿಮೆ ಆಗಿರ್ಬೋದು, ಸೊ ಈ ತರದನ್ನೆಲ್ಲ ಕೂಡ ಸರ್ಕಾರದ ಕಡೆಯಿಂದ ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟೊಂದು ಕೃಷಿ ಮೇಳಗಳು ಕೂಡ ನಡೆದಾಗ ಬೆಂಗಳೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಸೊ ಅಲ್ಲೆಲ್ಲ ಒಂದು ಸ್ಟಾಲ್ ನ ಕೂಡ ನಮ್ಗೆ ಅಲಾಟ್ ಮಾಡಿಕೊಡೋದಾಗಿರ್ಬೋದು. ಸೊ ಈ ತರದ ಒಂದು ಸಹಕಾರ ಕೂಡ ಮಾಡಿದ್ದಾರೆ ಕೃಷಿ ಇಲಾಖೆ. ಅಂದ್ರೆ ಮಾರಾಟ ಮಾಡಕ್ಕೆ ನಿಮ್ಗೆ ಏನಾದ್ರೂ ತೊಂದರೆ ಇದೆಯಾ ಈ ಒಂದು ಸಿರಿಧಾನ್ಯಗಳಿಂದ ಮಾಡಿರತಕ್ಕಂತ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ? ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ತೊಂದರೆ ಅಂದ್ರೆ ಎಕ್ಸಾಕ್ಟ್ ಆಗಿ ಜನಗಳನ್ನ ಹುಡ್ಕೋದಾಗಿರ್ಬೋದು. ಸೊ ಈ ತರದ ಥಿಂಗ್ಸ್ ನ ಅದೆಲ್ಲ ನಮ್ಮ ಒಂದು ಓನ್ ಇದರಿಂದ ಮಾಡ್ಬೇಕಾಗತ್ತೆ. ಸೊ ಈಗ ಅದರ ತೊಂದರೆ ಅನ್ನೋದು ಎಲ್ಲ ಕಡೆ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಅದನ್ನ ನಾವು ಓವರ್ಕಮ್ ಮಾಡಿ ಮಾಡ್ತಾ ಇದೀವಿ. ಏನ್ ತೊಂದರೆ ಇಲ್ಲ. ಬೇರೆ ಬೇರೆ ಯಾವ ಸಿರಿಧಾನ್ಯಗಳಲ್ಲಿ ನೀವು ಬೇರೆ ರೈತರ ಹತ್ರ ಕೊಂಡ್ಕೊಂಡು ಅದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡ್ತೀರಾ? ನಾವು ಅವಲಕ್ಕಿ ಅಂತ ಏನ್ ಹೇಳಿದ್ವಿ, ಅದರಲ್ಲಿ ಎಲ್ಲ ಐದು ತರದ ಇದರಿಂದಾನು ಮಾಡ್ತೀವಿ. ಕೊರ್ಲೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಸಾವೆ ಆಗಿರ್ಬೋದು, ಆರ್ಕ. ಸೊ ಎಲ್ಲದನ್ನ ಕೂಡ ನಾವು ಬೇರೆದನ್ನೆಲ್ಲ ಕೊಂಡ್ಕೊಂಡಿದ್ದನ್ನೆಲ್ಲ ಬೈ ಪ್ರಾಡಕ್ಟ್ ಮಾಡ್ತಾ ಇದೀವಿ. ಐದು ಸಿರಿಧಾನ್ಯಗಳನ್ನ ಕೂಡ ನಾವು ಬಳಸ್ತಾ ಇದೀವಿ. ಈಗ ಮಾರಾಟ ಅಂತಂದ್ರೆ ಎಲ್ಲೆಲ್ಲಿ ಮಾರಾಟ ಮಾಡ್ತೀರ? ನಾವು ಕೆಲವೊಂದು ಇದಾಗಿರ್ಬೋದು, ಇಲ್ಲಿ ಹೊಸದುರ್ಗದಲ್ಲಿ ಆಗಿರ್ಬೋದು, ಕೆಲವೊಂದು ಸ್ಟೋರ್ಸ್ ಆಗಿರ್ಬೋದು, ಅವರಿಗೆ ಕೂಡ ಅದನ್ನ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು. ಸೊ ಈ ತರದ ಕಡೆ ಕೂಡ ನಾವು ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಸೊ ಈ ತರದ ಪ್ರಾಡಕ್ಟ್ಸ್ ನ ಇದೆ, ಸೊ ಇದರಲ್ಲಿ ಇದ್ ಮಾಡ್ಬೋದು ಅಂತ. ಸೊ ಅದನ್ನ ಬಿಟ್ರೆ ಕೆಲವೊಬ್ರು ನಮ್ಗೆ ಪರ್ಟಿಕ್ಯುಲರ್ ತಗೊಳ್ಳೋ ಅಂತವ್ರ ಇದಾರೆ, ಸೊ ಅವರಿಗೆ ಕೂಡ ನಾವು ಇಲ್ಲಿಂದ ಇದ್ ಮಾಡ್ತೀವಿ, ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು. ಸೊ ಅವ್ರಿಗೆ ಕೂಡ ಕಳ್ಸಿಕೊಡ್ತಾ ಇದೀವಿ. ಈಗ ನೀವು ಬೆಳೆದಂತ ಸಿರಿಧಾನ್ಯಗಳನ್ನ ನೇರವಾಗಿ ಮಾರ್ಕೆಟ್ನಾಗ ಮಾರಾಟ ಮಾಡೋದಕ್ಕಿಂತ ಎಷ್ಟು ಪಟ್ಟು ಹೆಚ್ಚು ಲಾಭವನ್ನ ಈ ರೀತಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡೋದ್ರಲ್ಲಿ ಲಾಭ ಗಳಿಸಬಹುದು ಅಂತ ಹೇಳ್ತೀರಿ? ಹೌದು, ಖಂಡಿತವಾಗಿ. ಈಗ ಮೌಲ್ಯವರ್ಧಕ ಉತ್ಪನ್ನಗಳನ್ನ ಮಾಡಿ ಮಾಡಿದಾಗ ಹೆಚ್ಚು ಲಾಭ ಗಳಿಸಬಹುದು. ಸೊ ಇಲ್ಲಿ ಕ್ವಿಂಟಲ್ ಗೆ ಏನೇ ಇದು ಸಿಗುತ್ತೆ ಡೈರೆಕ್ಟ್ ಆಗಿ ನಾವು APMC ಮಾರ್ಕೆಟ್ ಗೆ ಬಿಡೋದಕ್ಕಿಂತ, ಸೊ ಇಲ್ಲಿ ನಮ್ಗೆ ಸ್ವಲ್ಪ ಶ್ರಮನೂ ಜಾಸ್ತಿ ಇರುತ್ತೆ, ಅದ್ರ ತಕ್ಕಾಗಿ ಲಾಭನೂ ಕೂಡ ಖಂಡಿತ ಇದೆ, ಜಾಸ್ತಿ ಇದೆ ಅದಕ್ಕಿಂತ. ಈಗ ಪ್ರತಿನಿತ್ಯ ನಾವು ಈಗ ಕೆಲವೊಂದೆಲ್ಲ ಚಕ್ಲಿ, ಹಪ್ಪಳ ಈ ತರ ಉತ್ಪನ್ನಗಳನ್ನಾಗಿ ಮಾಡಬಹುದು ಸಿರಿಧಾನ್ಯಗಳಲ್ಲಿ, ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ಯಾಕೆ ನೀವು ಪ್ರಯತ್ನ ಮಾಡಿಲ್ಲ? ಹೌದು, ಖಂಡಿತ ಮಾಡಬಹುದು. ನಾವು ಇನ್ನ ಮೊದಲನೇ ಹಂತದ ಇಲ್ಲಿ ಇರೋದ್ರಿಂದ ಸದ್ಯಕ್ಕೆ ಇದನ್ನ ಮಾತ್ರ ಶುರು ಮಾಡಿ, ನಮ್ಮ ತಲೆಯಲ್ಲಿ ಕೂಡ ಆತರ ಆಲೋಚನೆಗಳಿದೆ. ಸೊ ಯಾಕೆಂದ್ರೆ ಅದಕ್ಕೆ ಕಂಪ್ಲೀಟ್ ಮತ್ತೆ ಬೇಕಾದ ಒಂದು ಏನಂತ ಹೇಳ್ತಾರೆ ಸರ್ಟಿಫಿಕೇಶನ್ ಆಗಿರ್ಬೋದು, ಅದೆಲ್ಲ ಡಿಫ್ರೆಂಟ್ ಇದೆ, ಬೇರೆ ಬೇರೆ ಇದೆ. ಫಸ್ಟ್ ಇದರಲ್ಲೆಲ್ಲ ಸ್ವಲ್ಪ ಅನುಭವ ತಗೊಂಡು ನೆಕ್ಸ್ಟ್ ಅದನ್ನ ಮಾಡೋಣ ಅಂತ ಇದೀವಿ. ಇಷ್ಟೆಲ್ಲ ಒಂದು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರ, ಸಿರಿಧಾನ್ಯಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟನೂ ಮಾಡ್ತಾ ಇದ್ರ, ಆದಾಯನೂ ಗಳಿಸ್ತಾ ಇದ್ರ, ಜೊತೆಗೆ ಈ ಒಂದು ಹೈನುಗಾರಿಕೆ ಮಾಡ್ಬೇಕಂತ ಯಾಕನಿಸ್ತು? ಹೈನುಗಾರಿಕೆ ಅನ್ನೋದೇನಾಗಿದೆ ಅಂದ್ರೆ ಅದು ಮಂತ್ಲಿ ಒಂದು ಫಿಕ್ಸ್ಡ್ ಇನ್ಕಮ್ ತರ, ಒಂದು ಎಲ್ಲಾದ್ರೂ ನಾವು ಹೊರಗಡೆ ಜಾಬ್ ಮಾಡಕ್ ಹೋದ್ರು ಏನಾದ್ರು ಕೂಡ ಒಂದು ಫಿಕ್ಸ್ ಸ್ಯಾಲ್ರಿ ತರ ಬರ್ತಾ ಇರುತ್ತೆ. ಸೊ ಇದ್ರ ಜೊತೆ ನಾವು ಆಲ್ರೆಡಿ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಅದು ನಮ್ಗೇನು ಅಷ್ಟು ವ್ಯತ್ಯಾಸ ಅನ್ಸಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನ ಶುರು ಮಾಡಿದ್ದೆ. ಯಾಕೆಂದ್ರೆ ಇವಾಗ HFS ಆಗಿರ್ಬೋದು, JERSY ಆಗಿರ್ಬೋದು, ಸೊ ಸುಮಾರು ನಮ್ಗೆ ದಿನಕ್ಕೆ ಒಂದು 40-50 liter ಹಾಲುಗಳನ್ನ ಕೊಡ್ತು ಬೆಳಿಗ್ಗೆ ಮತ್ತೆ ಸಂಜೆ ನಾವು ಎರಡು ಟೈಮ್ ತಗೊಳ್ಳೋದ್ರಿಂದ. ಸೊ ಅದರಿಂದ ನಮ್ಗೆ ಒಂದು ಮಂತ್ಲಿ ಎಕ್ಸ್ಪೆನ್ಸಸ್ ನ ಕ್ಲಿಯರ್ ಮಾಡೋದು, ಸೊ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ಈ ಒಂದು HFS ತಳಿಯ ಒಂದು ಹಸು ಸಾಕಾಣಿಕೆಗಿಂತ ಈ ನಾಟಿ ಹಸು ಸಾಕಾಣಿಕೆ ಯಾಕೆ ಮಾಡಬಾರ್ದಾಯ್ತು ನೀವು? ಹೇಗೆ ಅಂದ್ರೆ ಇವಾಗ ನಾಟಿ ಹಸು ಸಾಕಾಣಿಕೆ ಮಾಡೋದ್ರಿಂದ ಸೊ ಅದರಿಂದ ಒಂದು ಹಾಲಿನ ಗುಣಮಟ್ಟ ಬೇರೆ ಆಗುತ್ತೆ, ಇದರಿಂದ ಗುಣಮಟ್ಟ ಬೇರೆ ಆಗುತ್ತೆ, ಮತ್ತೆ ಸಾಕೋ ವಿಧಾನ ಕೂಡ ಬದಲಾಗಿರುತ್ತೆ. ಸೊ ನಾಟಿ ಹಸು ಸಾಕೋದ್ರಿಂದ ಇಳುವರಿ ಅಂದ್ರೆ ಉತ್ಪಾದನೆ ಕೂಡ ಕಡಿಮೆ ಬರುತ್ತೆ, ಅದನ್ನ ನಾವು ಮಾರ್ಕೆಟ್ ಮಾಡೋ ಜಾಗನೇ ಬೇರೆ. ಸೊ HFS ಈ ತರದ್ ಮಾಡಿದಾಗ ಇಲ್ಲಿ ನಮ್ಗೆ ಈಸಿಲಿ ಅವೈಲೇಬಲ್ ಇರುತ್ತೆ. ಈಗ ಡೈರಿ ಆಗಿರ್ಬೋದು, ನಮ್ಮೂರಲ್ಲೇ ಡೈರಿ ಇದೆ, ನಾವು ಡೈರಿ ಅಲ್ಲಿಗೆ ಹೋಗ್ಬಿಟ್ಟು ಹಾಲನ್ನ ಕೊಡ್ತೀವಿ ನಮ್ಗೆ ಡೈರೆಕ್ಟ್ ಆಗಿ. ಇದು ನಾಟಿ ಹಸುವಿನ ಹಾಲಿನ ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ಸ್ಟಾರ್ಟಿಂಗ್ ನಮಗೆ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡು ನಾವು ಮೊದಲನೇ ಹೆಜ್ಜೆ ಇದನ್ನ ತಗೊಂಡಿವಿ. ಈಗ ನೀವು ಹೆಚ್ಚು ಆದಾಯ ಗಳಿಸಲಿಕ್ಕಾಗಿ ಈ ಒಂದು ಹೈನುಗಾರಿಕೆ ಮಾಡಿದ್ರು, ಅಥವಾ ನಾವು ನಮ್ಮ ಒಂದು ಕೃಷಿಯಲ್ಲಿ ಸಾಕಷ್ಟು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ವಿ, ಅದರಿಂದ ಸಾಕಷ್ಟು ಮೇವುಗಳು ಸಿಗ್ತವೆ, ಇದನ್ನ ಬೇರೆ ಕಡೆ ಮಾರಾಟ ಮಾಡೋದಕ್ಕಿಂತ ಎಲ್ಲೋ ಒಂದ್ ಕಡೆ ಹೈನುಗಾರಿಕೆ ಮಾಡಿದ್ರೆ ಉತ್ತಮ ಅಂತ ಹೇಳಿ ಈ ಒಂದು ಹೈನುಗಾರಿಕೆ ಮಾಡಿದ್ರ? ಅದು ಎರಡು ಅಂತಾನೆ ಹೇಳ್ಬೋದಾಗುತ್ತೆ, ಯಾಕೆಂದ್ರೆ ಅಲ್ಲಿ ಸಿಗುವಂತ ಒಣ ಹುಲ್ಲಾಗಿರ್ಬೋದು, ಸೊ ಅದನ್ನೆಲ್ಲದನ್ನು ಕೂಡ ನಾವು ಇದಕ್ಕೆ ಬಳಸ್ಕೋತೇವೆ, ಮತ್ತೆ ಇದರಲ್ಲಿ ಸಿಗುವಂತ ಗೊಬ್ಬರ ಆಗಿರ್ಬೋದು ಅದನ್ನ ನಾವು ತೋಟಕ್ಕೆ ಬಳಸ್ತಾ ಇದೀವಿ. ಸೊ ಇದರಲ್ಲಿ ಆದಾಯನೂ ಕೂಡ ಇದೆ, ನಾವು ಬೆಳೆದಿರತಕ್ಕಂಥದ್ದನ್ನ ಇಲ್ಲಿ ಯೂಸ್ ಮಾಡಬಹುದು ಅನ್ನೋ ಒಂದು ಯೋಚನೆಯಿಂದನೇ ಮಾಡಿದ್ವಿ. ಈಗ ನೀವು ಹೇಳಿದ್ರ ಜರ್ಸಿ ಮತ್ತು HF ತಳಿ ಆಕಳುಗಳನ್ನ ಸಾಕಾಣಿಕೆ ಮಾಡಿದ್ರೆ ಅಂದ್ರೆ ಈ ಒಂದು ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ, ಸಾಕಷ್ಟು ಅಂದ್ರೆ ನಮಗೆ ಹಾಲು ಸಿಗುತ್ತೆ, ಆದಾಯನೂ ಪಡ್ಕೋಬಹುದು ಅಂತ ಹೇಳಿದ್ರ? ಅಂದ್ರೆ ಸಾಕಷ್ಟು ಕಡೆ ನಾವು ನೋಡ್ತಾ ಇದೀವಿ, ನಮ್ಮ ಕೃಷಿಕರು ಸಾಕಷ್ಟು ಹೈನುಗಾರಿಕೆಯಲ್ಲಿ ಈ ಒಂದು ನಾಟಿ ಹಸುಗಳ ಸಾಕಾಣಿಕೆ ಮಾಡಿ ಪ್ರತಿ ಒಂದು ಲೀಟರ್ಗೆ ₹85 ಹಾಲು ಮಾರಾಟ ಮಾಡ್ತಾ ಇದ್ದಾರೆ. ಪ್ರತಿ ಒಂದು KG ಈ ಒಂದು ನಾಟಿ ಹಸುವಿನ ತುಪ್ಪಕ್ಕೆ ಸುಮಾರು 1,500-2,000 ಮೇಲೆ ಮಾರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ಇದರಲ್ಲೂ ಸಹ ಆದಾಯ ಗಳಿಸಬಹುದಲ್ಲ ನೀವು? ಹೌದು, ಖಂಡಿತ ಅದರಲ್ಲೂ ಕೂಡ ಗಳಿಸ್ಬೋದಾಗುತ್ತೆ. ಬಟ್ ಏನಾಗಿತ್ತು ಅಂತಂದ್ರೆ ನಮಗೆ ಮೊದಲನೇದಾಗಿ ನಾವು ಕೇಳಿದಾಗ ನನಗೂ ಅಂದ್ರೆ ನನ್ನ ಒಂದು ಗ್ರಾಜುಯೇಷನ್ ಮುಗಿದಾದ್ಮೇಲೆ ಕೂಡ ಎಲ್ಲರ ಕಡೆ ಮಾತಾಡಿ ನೋಡಿದಾಗ ಏನನ್ಸ್ತು, ಅಲ್ಲಿಕ್ಕಿನ್ನ ಇದು ಇದು ಡೈರಿ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಚಾನಲ್ ಇರುತ್ತೆ. ಸೊ ಅದಾದ್ರೆ ನಮಗೆ ಫಿಕ್ಸ್ಡ್ ಇನ್ಕಮ್ ಅನ್ನೋದು ಫಿಕ್ಸ್ ಆಗಿರುತ್ತೆ. ಇದು ನಾವು ಮಾರ್ಕೆಟಿಂಗ್ ಅನ್ನೋ ಒಂದೇ ವಿಚಾರಕ್ಕೋಸ್ಕರ ನಾವು ಇದನ್ನ ಇದು ಮಾಡಿದಷ್ಟು. ಯಾಕೆಂದ್ರೆ ಇವಾಗ ನಾಟಿ ಹಸು ಸಾಕೋದ್ರಿಂದ ನಮಗೆ ರಿಸ್ಕ್ ಕೂಡ ಕಡಿಮೆನೆ. ಎಚ್ ಎಫ್ ಹಾಕ್ಲಿ ಯು ಕೆ ಎಲ್ಲ ಕಂಪೇರ್ ಮಾಡಿಕೊಂಡ್ರೆ ಮೇಂಟೆನೆನ್ಸ್ ಖರ್ಚಾಗಿರ್ಬೋದು, ಸೊ ಇದು ಕೂಡ ಕಡಿಮೆನೆ ಬರುತ್ತೆ. ಬಟ್ ಆದ್ರೂ ಕೂಡ ಇರ್ಲಿ ಅಂತ ಹೇಳ್ಬಿಟ್ಟು ಮಾರ್ಕೆಟಿಂಗ್ ಈಸಿ ಇದೆ ನಮ್ಗೆ, ಒಂದು ನಮ್ ಕೈಗೆ ಎಟ್ಕೋ ತರ ಇದೆ ಅಂತ ಹೇಳ್ಬಿಟ್ಟು ನಾವು ಎಚ್ ಎಫ್ ಇದನ್ನ ಚೂಸ್ ಮಾಡಿದ್ವಿ. ಈಗ ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಂಥವ್ರು ನೀವು, ದಿಢೀರ್ನ ಈ ಕೃಷಿ ವೃತ್ತಿಗೆ ಬಂದು ಈ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡ್ರಲ್ಲ, ಹೈನುಗಾರಿಕೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮೊದ್ಲೇ ಗೊತ್ತಿತ್ತು? ಇಲ್ಲ, ಮೊದಲನೇದಾಗಿ ಅಂತಂದ್ರೆ ನಾವು ನೋಡಿದಷ್ಟೇ. ನಾವು ಚಿಕ್ಕವರು ಇದ್ದಾಗಿದ್ದ ಕೂಡ ಮನೆಯಲ್ಲಿ ಹಸು ಆಗಿರ್ಬೋದು ಎಮ್ಮೆ ಎಲ್ಲ ಈ ತರ ಎಲ್ಲ ಕಟ್ಟಿದ್ರು, ಅವಾಗ ಕೂಡ ಡೈರಿಗೆ ಹಾಲಾಗ್ತಾ ಇದ್ರು. ಸೊ ಅದನ್ನ ಬಿಟ್ಬಿಟ್ಟು ಮತ್ತೇನು ಗೊತ್ತಿರಲಿಲ್ಲ ನನಗೆ. ಜಾಸ್ತಿ ನಾನು ಸ್ವಲ್ಪ ಯೂಟ್ಯೂಬ್ ಆಗಿರ್ಬೋದು ಇಂಟರ್ನೆಟ್ನ ಜಾಸ್ತಿ ಇದು ಮಾಡೋದ್ರಿಂದ ಅಲ್ಲಿಂದಾನೇ ನನಗೆ ಜಾಸ್ತಿ ಮಾಹಿತಿ ತಗೊಂಡಿದ್ದೆ ನಾನು. ಸೊ ಅದ್ರ ಜೊತೆ ನಾನು ಎಜುಕೇಶನ್ ಅನ್ನೋದು ಇವಾಗ ಏನಾಗಿದೆ ಜಸ್ಟ್ ಅದೊಂದು ಫ್ಯಾಕ್ಟರ್ ಅಷ್ಟೇ, ಅದನ್ನ ಇದಕ್ಕೆ ಜಡ್ಜ್ ಮಾಡೋ ಅಂಥದ್ದೇನಿಲ್ಲ. ಸೊ ಲಾಕ್ಡೌನ್ ಆಯ್ತು, ಈ ತರ ಎಲ್ಲ ಆಯ್ತು ಲಾಸ್ಟ್ 2-3 ವರ್ಷದಿಂದ. ಸೊ ನಾವು ಮನೇಲೆ ಉಳ್ಕೊಂಡಿದ್ರಿಂದ ಸೊ ಕಂಪ್ಲೀಟ್ ಆಗಿ ಇದಕ್ಕೆ ಇನ್ವಾಲ್ವ್ ಆಗಕ್ಕೆ ಇನ್ನೂ ನನಗೆ ಚೆನ್ನಾಗಾಯ್ತು ಅಷ್ಟೇ. ಅಂದ್ರೆ ಮೊದಲು ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಇದ್ದಂಥವ್ರು? ಇಲ್ಲ ಇಲ್ಲ, ನಾನು 2019 ನಂದು ಎಜುಕೇಶನ್ ಕಂಪ್ಲೀಟ್ ಆಯ್ತು. ಸೊ ಅದಾಗಿ ಒಂದು 6 months ಕರೋನಾ ಇದಾಯ್ತು. ಸೊ ನಾನು ಎಲ್ಲೂ ವರ್ಕ್ ಮಾಡಲಿಲ್ಲ. ಈಗ ಪ್ರಾರಂಭದಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರ? ಮೊದಲನೇದಾಗಿ ನಾವು 2 ಇದು ಮಾಡಿದ್ವಿ. ಸೊ ಅದಾದ ನಂತರ ಇವಾಗ ಸದ್ಯಕ್ಕೆ 4 ಹಸು ಇದೆ. ಈಗ ಹೈನುಗಾರಿಕೆಯಲ್ಲಿ ಒಳ್ಳೆಯ ಒಂದು ಹಾಲಿನ ಇಳುವರಿ ತಗೊಳ್ಬೇಕು, ಒಳ್ಳೆಯ ಒಂದು ಆದಾಯ ಗಳಿಸ್ಬೇಕು ಅಂತಂದ್ರೆ ಯಾವ ರೀತಿ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ? ಅದು ಇವಾಗ ಹಸುಗಳನ್ನ ಸಾಕೋದಕ್ಕೆಂದ್ರೆ ಇವಾಗ ಅದು ದುಬಾರಿ ಬೆಲೆ ಹಸುಗಳನ್ನೇ ಕೂಡ ನಾವು ಇದ್ ಮಾಡ್ಬೇಕಾಗುತ್ತೆ. ಎಚ್ ಎಫ್ ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ನಾಟಿ ಹಸು ತರ ಇರೋದಿಲ್ಲ. ಸೊ ಅದಕ್ಕೆ ರೆಗ್ಯುಲರ್ ವ್ಯಾಕ್ಸಿನೇಷನ್ ಆಗಿರ್ಬೋದು, ಸೊ ಒಂದು ಮೆಡಿಕಲ್ ಕೇರ್ ಅನ್ನೋದನ್ನ ಕಂಪ್ಲೀಟ್ ಆಗಿ ತಗೋಬೇಕಾಗತ್ತೆ. ಸೊ ಅದಾದ್ಮೇಲೆ ಮತ್ತೆ ಆಹಾರದಲ್ಲಿ ವ್ಯತ್ಯಾಸ ಆಗದೆ ಇರೋ ತರ ನೋಡ್ಕೋಬೇಕಾಗತ್ತೆ. ಅದು ಒಂದ್ ಸ್ವಲ್ಪ ಜಾಸ್ತಿ ಊಟ ಇಟ್ಟರು ಕೂಡ ಕಷ್ಟ, ಅದು ಜೀರ್ಣಿಸ್ಕೊಳ್ಳೋದು ಶಕ್ತಿ ಇರೋದಿಲ್ಲ. ಯಾಕೆಂದ್ರೆ ಅದು ಓಡಾಡೋದಿಲ್ಲ, ಒಂದೇ ಕಡೆ ಇರುತ್ತೆ. ಸೊ ಅದು ಅದಕ್ಕೆ ಒಂದು ಡಯಟ್ ನ ಮೇಂಟೈನ್ ಮಾಡೋದಾಗಿರ್ಬೋದು. ಸೊ ಈ ತರದನ್ನೆಲ್ಲ ನೋಡ್ಕೊಂತ ಹೋದ್ರೆ ಸೊ ಹಸುವಿನ ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಕಾಣಲಿಲ್ಲ ಅಂತಂದ್ರೆ ಸೊ ನಮ್ಗೆ ಇದು ಮೇಂಟೈನ್ ಆಗುತ್ತೆ ಅಂತ ಹೇಳಿ. ಈಗೆಲ್ಲ ಹಸು ಕಟ್ಟಕ್ಕೆ ಅಂದ್ರೆ ಅದಕ್ಕೆ ಸಪರೇಟ್ ಆದಂತ ಒಂದು ಕೊಠಡಿ ಮಾಡಿದ್ರ? ಹೌದು, ಅದಕ್ಕೆ ಸಪರೇಟ್ ಆದಂತ ಒಂದು ಶೆಡ್ ಮಾಡಿದೀವಿ. ಈಗ ಹಸುಗಳಿಗೆ ಅಂದ್ರೆ ಸಾಕಷ್ಟು ವರ್ಷದ ಎಲ್ಲಾ ಕಾಲದಲ್ಲೂ ಹಸಿರು ಮೇವು ಬೇಕಾಗುತ್ತೆ. ಈಗ ಬರೀ ಒಣಮೇವು ಕೊಡೋದ್ರಿಂದ ಅಷ್ಟೊಂದು ಹಾಲಿನ ಇಳುವರಿ ಬರಲ್ಲ. ನೀವು ನಿಮ್ಮ ಒಂದು ನೀರಾವರಿ ಪ್ರದೇಶದಲ್ಲಿ ಈಗ ಹಸಿರು ಮೇವು ಅಂತಂದ್ರೆ ಯಾವ ಯಾವ ಹಸಿರು ಮೇವಿನ ಬೆಳೆಗಳನ್ನ ಬೆಳ್ಕೊಳ್ತಾ ಇದೆ? ಹೌದು, ಇವಾಗ ಬೇಸಿಗೆಯಲ್ಲಿ ಅಂತಂದ್ರೆ ನಾವು ನೇಪಿಯರ್ ಆಗಿರ್ಬೋದು, ಜೋಳ ಕಡ್ಡಿ ಈ ತರದನ್ನ ಬೆಳಿತೀವಿ. ಸೊ ಅಲ್ಲಿ ಶೆಡ್ ಮುಂದೆನೆ ನಾವು ತೋಟದಲ್ಲೇ ಮಾಡಿರೋದ್ರಿಂದ ಅಲ್ಲೇ ಜಾಗ ಇದೆ. ಸೊ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಅಂದ್ರೆ ಒಂದ್ ಪಾರ್ಟ್ ಬೈ ಪಾರ್ಟ್ ಬೆಳ್ಕೊಂತ ಹೋಗ್ತೀವಿ. ಸೊ ಹಸಿ ಮೇವು ನಮ್ಗೆ ಕಂಟಿನ್ಯೂಸ್ಲಿ ಸಿಗೋ ತರ, ಇನ್ನು ಮಳೆಗಾಲದಲ್ಲಿ ಅಥವಾ ಬೆಳೆ ಕಟೌಟ್ ಆಗೋ ಟೈಮಲ್ಲಿ ನಮ್ಗೆ ತೋಟದಲ್ಲಿ ಬೇರೆ ಹೊರಗಡೆ ಸ್ವಲ್ಪ ಮೇಯಿಸ್ತೀವಿ, ಹಸಿರು ಮೇವು ಸಿಗುತ್ತೆ. ಸೊ ಆ ರೀತಿ ನಾವು ಮ್ಯಾನೇಜ್ ಮಾಡ್ತೇವೆ. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಬರೀ ಹಸಿಮೇವು ಅಷ್ಟೇ ಕೊಡ್ತಾ ಇದ್ರೆ ಇದ್ರ ಜೊತೆಗೆ ಏನಾದ್ರೂ ಒಣಮೇವು ಈ ತರ ಕೊಡ್ತಾ ಇಲ್ಲ? ಒಣಮೇವು ಕೂಡ ಕೊಡ್ತಾ ಇದೀವಿ. ಇದೇನ್ ಕಟಾವ್ ಮಾಡಿ ಇರದ್ದು ಇರುತ್ತೆ ನಮ್ ಸಿರಿಧಾನ್ಯದ ಒಣಮೆ ಹುಲ್ಲು ಏನಿರುತ್ತೆ ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಇಷ್ಟಿಷ್ಟು ಪ್ರೊಪೋರ್ಷನ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಈಗ ಒಣಮೇವು ಅಂತಂದ್ರೆ ಯಾವ ಯಾವ ಒಣಮೇವನ್ನ ನಿಮ್ಮ ಒಂದು ಹಸುಗಳಿಗೆ ಕೊಡ್ತಾ ಇದ್ರ? ರಾಗಿದಾಗಿರ್ಬೋದು, ಸಾವೇದಾಗಿರ್ಬೋದು, ಹೆಚ್ಚಾಗಿ ಇದೆರಡು ಕೊಡ್ತೀವಿ, ಅದ್ರ ಜೊತೆ ಹಸಿಮೇವು ಕೊಡ್ತೀವಿ. ಈಗ ಎಲ್ಲೇ ಒಂದ್ ಕಡೆ ಹೈನುಗಾರಿಕೆಯಲ್ಲಿ ಅಂದ್ರೆ ಖರ್ಚನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಅಂದ್ರೆ ಯಾವ ಒಂದು ವಿಧಾನವನ್ನ ಅನುಸರಿಸಬೇಕು ಅಂತ ಹೇಳಿ? ಜಾಸ್ತಿ ಅಂತಂದ್ರೆ ಈಗ ಮೇವ್ ಆಗಿರ್ಬೋದು, ಹಿಂಡಿ ಆಗಿರ್ಬೋದು, ಬೂಸ ಆಗಿರ್ಬೋದು. ಸೊ ಈ ತರದನ್ನೆಲ್ಲ ನಾವು ಲೋಕಲ್ ಮಾರ್ಕೆಟ್ ಅಲ್ಲಿ ತಗೊಳೋದಾಗಿರ್ಬೋದು. ಸೊ ಅದನ್ನ ಆ ತರ ಮಾಡ್ಬೋದು. ಮತ್ತೆ ಹಸಿ ಮೇವನ್ನ ನಾವು ನಮ್ಮಲ್ಲೇ ಉತ್ಪಾದನೆ ಮಾಡ್ಕೊಳ್ಳೋದ್ರಿಂದ ಸೊ ಹೆಚ್ಚಾಗಿ ಮತ್ತೆ ಚೆನ್ನಾಗಿ ಅದನ್ನ ನೋಡ್ಕೊಳ್ಳೋದ್ರಿಂದ ಸೊ ಅದಕ್ಕೆ ಕಾಯಿಲೆ ಕೂಡ ಬರದೇ ಇದ್ರೆ ಅಲ್ಲೂ ಕೂಡ ನಮ್ಗೆ ಖರ್ಚು ತುಂಬಾ ಕಡಿಮೆ ಆಗುತ್ತೆ. ಈಗ ನಿಮ್ಮ ಒಂದು ಹೈನುಗಾರಿಕೆಯಲ್ಲಿ ಹಸುಗಳಿಗೆ ರೋಗ ರುಜಿನಗಳು ಅಂತಂದ್ರೆ ಯಾವ ಯಾವ ರುಜಿನಗಳು ಬಂದವೆ? ಈಗ ಸ್ವಚ್ಛತೆ ಇಲ್ಲ ಅಂತಂದ್ರೆ, ಈಗ ಕ್ಲೀನ್ ಮಾಡ್ತಾ ಇಲ್ಲ ನಾವು ದಿನನಿತ್ಯ ಅದನ್ನ ನೀಟಾಗಿ ನೋಡ್ಕೋತಾ ಇಲ್ಲ ಅಂತಂದ್ರೆ ಸೊ ಕೆತ್ತಲು ಬಾವು ಬರೋದಾಗಿರ್ಬೋದು. ಸೊ ಈ ತರದ ಸಮಸ್ಯೆಗಳು ಬಂದಿದೆ ಖಂಡಿತ. ಸೊ ಅದನ್ನ ಕೂಡ ನಾವು ಆತರ ಮತ್ತೆ ಅದು ಬರದೇ ಇರೋ ತರ ಅದಕ್ಕೆ ಏನೇನ್ ಪ್ರಿಕಾಷನ್ಸ್ ಬೇಕೋ ಅದು ತಗೊಂಡು ಮಾಡ್ತಾ ಇದ್ವಿ. ಈಗ ಹಸುಗಳಿಗೆ ಯಾವುದೇ ಕಾಯಿಲೆ ಬರಬಾರ್ದು ಅಂತೇಳಿ ಅಂದ್ರೆ ಪಶು ಆಸ್ಪತ್ರೆಯಿಂದ ವರ್ಷದ ಕೆಲವೊಂದು ಟೈಮ್ನಲ್ಲಿ ಅಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಅಂದ್ರೆ ಲಸಿಕೆಗಳನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಅಂತ ಲಸಿಕೆಗಳನ್ನ ನಿಮ್ಮ ಹಸುಗಳಿಗೆ ಹಾಕ್ಸಿದ್ರೆ? ಹೌದು, ಖಂಡಿತವಾಗಿ ನಾವು ಕೂಡ ಪಶು ವೈದ್ಯಾಧಿಕಾರಿಗಳ ಜೊತೆ ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಯಾವ್ಯಾವ ಟೈಮಲ್ಲಿ ಏನೇನ್ ವ್ಯಾಕ್ಸಿನೇಷನ್ಸ್ ಹಾಕ್ಸ್ಬೇಕು, ಲಸಿಕೆಗಳನ್ನ ಏನೇನ್ ಹಾಕ್ಬೇಕು ಅನ್ನೋದನ್ನ ಅವರಿಂದ ಮಾಹಿತಿ ತಗೊಂಡು ಅದೇ ಟೈಮ್ಗೆ ಮಾಡಿಸ್ತಾ ಇದೀವಿ. ಈಗ ಒಟ್ಟಾರೆ ಹಸುಗಳಲ್ಲಿ ಅಂದ್ರೆ ಹೈನುಗಾರಿಕೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಲಿಲ್ಲ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹೌದೌದು. ಈಗ ನೀವ್ ಹೇಳಿದ್ರ ಸಾಕಷ್ಟು ಹಸಿಮೇವು ಕೊಡ್ತಾ ಇದ್ರಿ, ಒಣಮೇವು ಕೊಡ್ತಾ ಇದ್ರಿ ಅಂತ ಹೇಳಿದ್ರ, ಅಂದ್ರೆ ಮೇವನ್ನ ಕೊಟ್ರೆ ಅಷ್ಟೇ ಸಾಲದಲ್ಲ, ಇದ್ರ ಜೊತೆಗೆ ಅಂದ್ರೆ ಕಾಲಕಾಲಕ್ಕೆ ತಕ್ಕಂತೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕೊಡಬೇಕಾಗುತ್ತೆ. ಅಂದ್ರೆ ನೀರು ಯಾವ್ಯಾವ ಟೈಮ್ನಲ್ಲಿ ಎಷ್ಟೆಷ್ಟು ಕೊಡ್ತಾ ಇದ್ರ? ಅಂದ್ರೆ ಇವಾಗ ಬೆಳಗ್ಗೆ ನಾವು ಹಾಲ್ ಕರೆದ ನಂತರ ಅದನ್ನ ಹೊರಗಡೆ ಏನ್ ಕಟ್ಟಿರ್ತೀವಿ ಅವಾಗ ಕೂಡ ಹಾಲ್ ಸಿಗುತ್ತೆ. ನಾವು ಶೆಡ್ ಅಲ್ಲಿ ಯಾವ ತರ ಮಾಡಿದೀವಿ ಅಂತಂದ್ರೆ, ಸೊ ನೀರಿನ ವ್ಯವಸ್ಥೆ ಅಲ್ಲಿಗೆ ಸಿಗೋ ತರ ಮಾಡಿದೀವಿ. ಸೊ ಅಲ್ಲಿ ಯಾವ್ದೇ ರೀತಿಯಾದಂತ ಮತ್ತೆ ಅಲ್ಲಿ ಅಂದ್ರೆ ಶೆಡ್ ನ ವ್ಯವಸ್ಥಿತವಾಗಿ ನಿರ್ಮಿಸಿರೋದ್ರಿಂದ, ಸೊ ಅದಕ್ಕೆ ಹುಲ್ಲಾಗಿರ್ಬೋದು ನೀರಾಗಿರ್ಬೋದು ಎರಡು ಒಂದೇ ಕಡೆ ಸಿಗೋ ತರ ಮಾಡಿದೀವಿ. ಈಗ ಏನಾದರೂ ರೋಗ ಬಂತು, ಹಸು ಏನಾದರೂ ಮರಣ ಬಂತು ಅಂತಂದ್ರೆ, ಈಗ ನಿಮಗೆ ಸಾಕಷ್ಟು ಒಂದು ಕಡೆ ಆರ್ಥಿಕವಾಗಿ ಹೊಡೆತ ಬರುತ್ತಲ್ವಾ, ಈಗ ಈ ನಿಟ್ಟಿನಲ್ಲಿ ನಿಮ್ಮ ಹಸುಗಳಿಗೆ ಏನಾದರೂ ಇನ್ಸೂರೆನ್ಸ್ ಈ ತರ ಏನಾದರೂ ಮಾಡಿಸಿದ್ರೆ? ಹೌದೌದು, ಅದಕ್ಕೆ ವಿಮೆ ಕೂಡ ಮಾಡಿಸಿದೀವಿ. ಒಟ್ಟಾರೆ ನಿಮಗೆ ಈ ಒಂದು ಹೈನುಗಾರಿಕೆಯಲ್ಲಿ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ? ಸುಮಾರು ನಮಗೆ ಇದ್ರ ಕಡೆಯಿಂದ 55,000 60,000 ತನಕ ನಮಗೆ ಆದಾಯ ಸಿಗುತ್ತೆ. ಸೊ ಅದರಲ್ಲೆಲ್ಲ ಖರ್ಚೆಲ್ಲ ತೆಗೆದ್ಬಿಟ್ಟು ನಮಗೆ ಸುಮಾರು ಏನಿಲ್ಲ ಅಂತಂದ್ರು 25,000-30,000 ನಮಗೆ ಅದರಲ್ಲಿ ಉಳಿತಾಯ. ಈಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸಲ್ವಾ, ಈಗ ತಿಂಗಳಲ್ಲಿ ನಾವು ಈಗ 25,000-30,000 ಆದಾಯ ಗಳಿಸ್ತಾ ಇದ್ವಿ ಈ ಒಂದು ಹೈನುಗಾರಿಕೆಯಲ್ಲಿ, ಈಗ ನಾವು ಇಷ್ಟೊಂದು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದು ಯಾವ್ದಾದ್ರು ಒಂದು ವೃತ್ತಿಗೆ ಹೋಯಿದ್ರೆ 100,000-150,000 ಹಿಂಗೆ ದುಡಿಬಹುದಾಯ್ತು ಅಂತ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸಲ್ವಾ? ಇಲ್ಲ, ಹೀಗೆ ಏನಾಗುತ್ತೆ ಅಂತಂದ್ರೆ, ನಾನು ಸಂಪೂರ್ಣವಾಗಿ ಒಂದು ಇಂಟ್ರೆಸ್ಟ್ ಇಂದ ಬಂದಿದ್ರಿಂದ, ಸೊ ಇಲ್ಲಿ ನಾನು ನನ್ನ ಜೊತೆ ಇಬ್ಬರಿಗೆ ಒಂದು ಉದ್ಯೋಗ ಕೂಡ ಸೃಷ್ಟಿ ಮಾಡ್ತಾ ಇದೆ, ಅದ್ರ ಜೊತೆ ನಾವು ಸಿರಿಧಾನ್ಯವನ್ನು ಕೂಡ ಅವಲಂಬಿಸ್ಕೊಂಡಿರೋದ್ರಿಂದ, ಸೊ ಇದರಿಂದ ನಾವು ಮುಂದೆ ಇನ್ನೂ ಬೆಳಿತೀವಿ ಹೆಚ್ಚಾಗಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಈಗ ಹೈನುಗಾರಿಕೆ ಮಾಡೋದ್ರಿಂದ ಬರೀ ಆದಾಯ ಒಂದೇ ಅಲ್ಲ, ಈಗ ನಿಮಗೆ ಗುಣಮಟ್ಟದ ಆಹಾರ ಸಿಗಬೇಕು ಅಂತಂದ್ರೆ ಇವತ್ತಿನ ಸಂದರ್ಭದಲ್ಲಿ ರಾಸಾಯನಿಕಗಳ ಅತಿಯಾದ ಬಳಕೆ ಆಗಬಾರದು ಅಲ್ವಾ? ಈ ನಿಟ್ಟಿನಲ್ಲಿ ಅಂದ್ರೆ ಭೂಮಿಯ ಒಂದು ಗುಣಮಟ್ಟ ಉಳಿಸ್ಬೇಕು ಅಂತಂದ್ರೆ ಈ ರೀತಿ ಹೈನುಗಾರಿಕೆ ಮಾಡಿ ಸಾಕಷ್ಟು ಸಗಣಿ ಗೊಬ್ಬರ ಕೊಟ್ರೆ ಈಗ ಒಳ್ಳೆಯ ಒಂದು ಗುಣಮಟ್ಟದ ಮಣ್ಣು ಆಗುತ್ತೆ, ಜೊತೆಗೆ ಒಳ್ಳೆಯ ಬೆಳೆಗಳನ್ನ ಬೆಳೆದು ನಾವು ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಎಲ್ಲೇ ಒಂದ್ ಕಡೆ ನಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುತ್ತೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಸಾಕಷ್ಟು ಚಿಂತನೆಗಳು ನಡೀತಾ ಇದ್ದಾವೆ. ಈ ಒಂದು ಸಲುವಾಗಿ ನೀವು ಹೈನುಗಾರಿಕೆ ಮಾಡಿದ್ರೆ? ಖಂಡಿತ, ಅದು ಕೂಡ ಸತ್ಯ. ಯಾಕೆಂದ್ರೆ ಇವಾಗ ಜೀವಾಮೃತ ಆಗಿರ್ಬೋದು, ಸೊ ಮತ್ತೆ ಹಸುವಿನ ಸಗಣಿ ಗೊಬ್ಬರನ ಬಳಸೋದ್ರಿಂದ, ಸೊ ಇವಾಗಲೇ ಏನು ಭೂಮಿ ಕಲುಷಿತ ಆಗಿಬಿಟ್ಟಿದೆ, ನಾವು ಒಂದು ರಾಸಾಯನಿಕ ಗೊಬ್ಬರನ ಬಳಸಿ, ಸೊ ಅದನ್ನ ತಕ್ಕಮಷ್ಟಿಗೆ ಕೂಡ ಕಡಿಮೆ ಮಾಡಬಹುದು. ಸೊ ಅದಲ್ಲದೆ ನಾವು ಮೊದಲೆಲ್ಲ ಇವಾಗ ಕೆಲವು ವರ್ಷ ನಾವು ಹಸುಗಳಿಲ್ದಿರೋದ್ರಿಂದ ಗೊಬ್ಬರನ ಬೇರೆ ಕಡೆಯಿಂದ ಕೊಂಡ್ಕೊಂಡು ಇದ್ ಮಾಡ್ತಾ ಇದ್ವಿ, ಸೊ ಅದು ಕೂಡ ನಮ್ಗೆ ಇವಾಗ ಖರ್ಚು ಕಡಿಮೆ ಆಗಿದೆ. ಸೊ ಈ ತರ ಒಂದಕ್ಕೊಂದು ಜೋಡಣೆ ಆಗಿರೋದ್ರಿಂದ ಸೊ ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಇದೆ ಮತ್ತು ಉತ್ಪನ್ನ ಕೂಡ ಜಾಸ್ತಿ ಆಗಿದೆ. ಅದು ಈಗ ಜೀವಾಮೃತ ಅಂತ ಹೇಳಿದ್ರ, ಜೀವಾಮೃತವನ್ನ ಮಾಡಿ ಯಾವ ಒಂದು ಬೆಳೆಗಳಿಗೆ ಕೊಡ್ತಾ ಇದ್ರ? ನಾವು ಹೆಚ್ಚಾಗಿ ತೆಂಗು ಕೊಡ್ತಾ ಇದೀವಿ. ಒಟ್ಟಾರೆ ಅಭಿಷೇಕ್ ಅವರೇ, ಈ ಒಂದು ಕೃಷಿ ಬದುಕು ಏನನ್ಸುತ್ತೆ ನಿಮಗೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ ನಮ್ಗೆ, ಒಂದು ಮನ್ಸಿಗೆ ಒಂದು ಪೀಸ್ನೆಸ್ ಇದೆ. ಸೊ ಎಲ್ಲಿ ಬೆಳಿಗ್ಗೆ ಒಂದು ಟೈಮ್ ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು ಈ ತರದ ಏನಿಲ್ಲ, ಸೊ ಚೆನ್ನಾಗಿ ಅನಿಸ್ತಾ ಇದೆ ಸದ್ಯಕ್ಕೆ. ಒಳ್ಳೇದು ಅಭಿಷೇಕ್ ಅವರೇ, ಇಲ್ಲೇ ತನಕ ಈ ಒಂದು ಹೈನುಗಾರಿಕೆಯ ಸಾಕಷ್ಟು ಒಂದು ಅನುಭವಗಳು, ಜೊತೆಗೆ ಈ ಒಂದು ಸಿರಿಧಾನ್ಯಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ರ, ಸಾಕಷ್ಟು ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು. ಸಿರಿಧಾನ್ಯ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ಕೃಷಿಕ ಎಸ್ ಅಭಿಷೇಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದ ಇರೋಣ. ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು, ಇವು ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ. ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಕೆಳಗರೆ ನಾಳೆ ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಹಿರೇಕೋಗಲೂರಿನ ಪ್ರಗತಿಪರ ಕೃಷಿಕ ಎಸ್ ಶರಣಪ್ಪ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್. ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದು ತರಕಾರಿ ಬೆಳೆಗಳಲ್ಲಿ ಬರುವಂತಹ ಲಘು ಪೋಷಕಾಂಶಗಳ ಕೊರತೆ ಮತ್ತು ಅದರ ನಿರ್ವಹಣೆ ಕುರಿತು ಕೆಲವೊಂದು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ತರಕಾರಿಗಳಲ್ಲಿ, ಅದರಲ್ಲೂ ಟೊಮ್ಯಾಟೊ, ಮೆಣಸು, ಬದನೆ ಹಾಗೂ ಇತರೆ ಬಳ್ಳಿ ತರಕಾರಿಗಳಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ, ಕೆಲವೊಂದು ಬೆಳೆಗಳಲ್ಲಿ ಕುಡಿಗಳು ಹಳದಿಯಾಗುವುದು, ಕಾಯಿ ಒಡೆಯುವುದು

ಕಣಿ ನನ್ನ ರಮಾನೆ ನಾರಿ ಅಲ್ಲದೆ ಕಣಿ ನನ್ನ ರಮಾನೆ ಅಲ್ಲದೆ ಕಣಿ ನನ್ನ ರಮಾನೆ ಅಲ್ಲದೆ ಕಣಿ ನನ್ನ ತಳಮಾನೇ